ಇದುವರೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 6:50.44. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಅನುಭವ, ಈ ಕುರಿತು ಅಚವೆ ಅಂಕೋಲಾದ ನಿತ್ಯಾನಂದ್ ಗೋಪಾಲಕೃಷ್ಣ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ನಿತ್ಯಾನಂದ್ ಗೋಪಾಲಕೃಷ್ಣ ನಾಯಕ್ ಅವರಿದ್ದಾರೆ. ಇವರು ಅಚವೆ ಗ್ರಾಮದವರು, ಬಿ ಓದಿದ್ದಾರೆ, ಕೃಷಿ ಮಾಡ್ತಾ ಇದ್ದಾರೆ. ಬಿ ಓದಿ ಸಾಮಾನ್ಯವಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿರ್ತಾರೆ. ಕೃಷಿಗೆ ಮತ್ತೆ ಹೊಳ್ಳಿ ಬರುದು ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ನೌಕರಿಗಿಂತ ಕೃಷಿಯಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ, ಇದಕ್ಕಿಂತ ಚಂದ ಮಾಡಬಹುದು ಅನ್ನೋಂಥದ್ದು ಗುರಿ ಇಟ್ಟುಕೊಂಡು ಬಂದಿರ್ತಾರೆ. ಹಾಗಾಗಿ ಅವರು ತೋಟಗಾರಿಕಾ ಬೆಳೆಗಳನ್ನ ಹೆಚ್ಚಾಗಿ ಬೆಳೀತಾ ಇರೋದ್ರಿಂದ ಅವರು ಏನೆಲ್ಲ ಮಾಡಿದ್ರು ಸಾಧನೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಮಸ್ಕಾರ ನಿತ್ಯಾನಂದ್ ನಾಯ್ಕ್ ಅವರು. ನಮಸ್ಕಾರ. 8 ಎಕರೆ ಮೇಲೆ ಇದೆ ಜಮೀನು? ಹೌದು, 8 ಎಕರೆ 26 ಗುಂಟೆ ಜಮೀನು ಇದೆ. ನಾವು ಮೂಲತಃ ಕೃಷಿ ಕುಟುಂಬದವರೇ, ಅಂದ್ರೆ ನಮ್ಮ ಅಜ್ಜನ ಕಾಲದಿಂದ ಕೃಷಿ. ಈಗಿರುವ 8 ಎಕರೆ 26 ಗುಂಟೆ ಜಮೀನು ನಮ್ಮ ತಂದೆಯವರು ಎಕ್ಸ್ ಸರ್ವಿಸ್ ಮ್ಯಾನ್, ಅವರು ಸ್ವತಃ ಅದನ್ನು ಖರೀದಿ ಮಾಡಿ ಅದನ್ನು ಸುಮಾರು 40 ವರ್ಷಗಳ ಹಿಂದೆ ಖರೀದಿ ಮಾಡಿ ಏನೂ ಇಲ್ಲದಂಥ ಭೂಮಿಯನ್ನು ತೋಟಗಾರಿಕಾ ಬೆಳೆಗಳಾಗಿ ಪರಿವರ್ತಿಸಿ ಅದನ್ನು ಡೆವಲಪ್ ಮಾಡಿದರು. ಹಾಗಿದ್ರೆ ಅವರು ಅಲ್ಲಿ ಕೃಷಿಯಲ್ಲೇ ಏನಾದರೂ ಸಾಧನೆ ಮಾಡಬೇಕು, ಆಲ್ ಇಂಡಿಯಾವನ್ನು ತಿರುಗಾಡಿದವರಿಗೆ ಕೃಷಿಯಲ್ಲೇ ನೆಮ್ಮದಿ ಎನ್ನುವ ಕಾರಣಕ್ಕಾಗಿ ಕೃಷಿಗೆ ಬಂದರು. ಹಾಗೆ ನಮ್ಮನ್ನೆಲ್ಲ ಒಳ್ಳೆ ಎಜುಕೇಷನ್ ಕೊಟ್ಟರು, ನನ್ನನ್ನು ಬಿ ಇ ಮಾಡಿದ್ದಾರೆ, ಎಲ್ಲ ಎಜುಕೇಷನ್ ಕೊಟ್ಟರು. ಅವ್ರ ಉದ್ದೇಶ ಏನಿತ್ತು ಕೇಳಿದ್ರೆ ಕೃಷಿಯನ್ನು ಬಿಡಬಾರ್ದು ಎನ್ನುವುದಿತ್ತು. ಹಾಗಾಗಿ ನಾವು ಏನಾಗಿದೆ ಕೇಳಿದ್ರೆ ಅವರು ಇರುವಾಗ ಎಲ್ಲ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಆಲ್ ಇಂಡಿಯಾ ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ವರ್ಕ್ಸ್ ಎಲ್ಲ ವರ್ಕ್ಸ್ ಗಳನ್ನು ಮಾಡಿದ್ವಿ. ಅವರು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆದ್ಮೇಲೆ ಏನಾಯ್ತು ಕೇಳಿದ್ರೆ ನಾವು ಅನಿವಾರ್ಯವಾಗಿ ನಮ್ಮ ಮನೆ ಕಡೆ ನೋಡ್ಕೊಳ್ಬೇಕು, ಯಾವ್ದನ್ನ ಇಟ್ಕೊಳ್ಬೇಕು ಅನ್ನುವ ಚಿಂತನೆಯಲ್ಲಿ ನಾವು ಕೃಷಿಯನ್ನೇ ಆಯ್ಕೊಂಡ ಕಡೆ ಈಗ ಸಂಪೂರ್ಣವಾಗಿ ಕೃಷಿ ಕಡೆ ಬಂದಿದ್ವಿ. ಯಾಕೆ ಕೃಷಿಗೆ ಬಂದಿದ್ದೀರಿ ಕೇಳಿದ್ರೆ, ಕೃಷಿಯನ್ನ ಯಾರು ದುಡ್ಡನ್ನ ಹುಡುಕೊಂಡು ಬರಬಹುದು, ನೆಮ್ಮದಿಯನ್ನು ಹುಡುಕೊಂಡು ಕೃಷಿಗೆ ಬರಬೇಕು. ಮತ್ತು ಕೃಷಿ ಇದು ಒಂದು ತಪಸ್ಸು, ಇದರಲ್ಲಿ ಯಾವುದೋ ಒಂದು ನಾವು ಆರ್ಟಿಕಲ್ ಗಳನ್ನು ಓದಿಯೋ ಅಥವಾ ಯಾವುದೋ ಒಂದು ಯೂಟ್ಯೂಬ್ ಗಳನ್ನು ನೋಡಿಯೋ ಕೃಷಿ ಹೀಗೆ ಅಂತ ಬಂದ್ರೆ ಕೃಷಿಯಲ್ಲಿ ಸೋಲು ಖಂಡಿತ. ಆದ್ರೆ ಕೃಷಿಯನ್ನ ಒಂದು ತಪಸ್ಸಾಗಿ ತಗೊಂಡ್ರೆ ಅಲ್ಲಿ ನಮಗೆ ಬೇಕಾದದ್ದು, ನಾವು ಬದುಕಲಿಕ್ಕೆ ಏನು ನೆಮ್ಮದಿಯಾಗಿ ಬದುಕಲಿಕ್ಕೆ ಏನು ಬೇಕೋ ಅದನ್ನ ನಾವು ಅಲ್ಲಿ ಅಚೀವ್ ಮಾಡಬಹುದು ಅಂತ ಒಂದು ಕ್ಷೇತ್ರ ಇದು. ಇಟ್ ಈಸ್ ಅ ಪ್ರೊಡಕ್ಷನ್ ಏರಿಯಾ, ಅಂದ್ರೆ ನಾವು ಹೀಗೆ ಇಂಡಸ್ಟ್ರಿಯಲ್ಲಿ ಪ್ರೊಡಕ್ಷನ್ ಏರಿಯಾ, ಸೇಲ್ಸ್ ಏರಿಯಾ, ಬೇರೆ ಬೇರೆ ಸರ್ವಿಸ್ ಏರಿಯಾ ಹೇಗೆ ತಗೊಂಡಿದೆ, ನಮ್ಮ ಚಿಂತನೆ ಇರೋದು ನಾವೀಗ ಪ್ರೊಡಕ್ಷನ್ ಒಂದು ಯೂನಿಟ್ ಅಲ್ಲಿ ಇದ್ದೇವೆ, ಈ ಪ್ರೊಡಕ್ಷನ್ ಯೂನಿಟ್ ಅನ್ನ ಹೇಗೆ ನಮಗೆ ಬೇಕಾದಾಗೆ ಬಳಸ್ಕೊಳ್ಬಹುದು, ಹಾಗೆ ನಾವು ಕೃಷಿಯನ್ನ ಒಂದು ನೈಸರ್ಗಿಕವಾದ ಕೃಷಿಯನ್ನ ಮಾಡಿದೆ, ಯಾವುದೇ ರಾಸಾಯನಿಕಗಳನ್ನು ಬಳಸಿದೆ. ಹಾಗಿದ್ರೆ ಕೆಲವರಲ್ಲಿ ನೈಸರ್ಗಿಕ ಕೃಷಿ ಅಂದ್ರೆ ತಪ್ಪು ಕಲ್ಪನೆ ಇದೆ. ನೈಸರ್ಗಿಕ ಕೃಷಿ ಅಂದ್ರೆ ನಾವು ಅದನ್ನ ಗಿಡ ನೆಟ್ಟರಾಯ್ತು ಉಳಿದದ್ದೆಲ್ಲ ಗಿಡನೇ ತಕೊಳ್ತದೆ, ಹಾಗಲ್ಲ. ನೈಸರ್ಗಿಕ ಕೃಷಿಯಲ್ಲಿ ಮೇನ್ ಮಾಡಬೇಕಾದದ್ದು ಏನು ಕೇಳಿದ್ರೆ, ನಮ್ಮ ಭೂಮಿಯಲ್ಲಿ ಜೀವಾಣುಗಳ ಸಮೃದ್ಧಿ ಆಗಬೇಕು. ಒಂದು ಭೂಮಿಯಲ್ಲಿ ಸಾಕಷ್ಟು ಜೀವಾಣುಗಳು ಇರ್ತವೆ, ನಮಗೆ ಉಪಕಾರಿ ಇರುತ್ತೆ, ಅಪಕಾರಿ ಇರ್ತದೆ. ನಾವು ಅಪಕಾರಿ ಜೀವಾಣುಗಳ ಕಂಟ್ರೋಲ್ ಅನ್ನು ಕಡಿಮೆ ಮಾಡಲಿಕ್ಕೆ ಉಪಕಾರಿ ಜೀವಾಣುಗಳನ್ನು ಹೆಚ್ಚೆಚ್ಚು ನಮ್ಮ ಭೂಮಿಯೊಳಗೆ ಇಡುವಂಗೆ ಬೇರೆ ಬೇರೆ ಜೀವಾಮೃತ, ಗೋಪಾಮೃತ ಮತ್ತೆ ಬಯೋಡೈಜೆಸ್ಟರ್ ನೀರ್ಸ್ ಹೀಗೆ ಅದನ್ನ ಮಾಡಬೇಕಾಗ್ತದೆ. ಇದನ್ನ ನಾವು ಈ ರೀತಿಯಾಗಿ ಮಾಡ್ತಾ ಇದ್ದೇವೆ. ಕೃಷಿಗೆ ಬಂದಾಗ ನಿಮ್ಮ ಹಿರಿಯರು ಮಾಡಿದಂತ ಕೃಷಿಯನ್ನ ನೋಡ್ಕೊಂತ ಬೆಳೆದಿದ್ದು ಒಂದು, ಬಂದ ನಂತರ ನಾವೇ ಕೃಷಿ ಒಳಗೆ ತೊಡಕೊಂಡಾಗ ಮಣ್ಣು, ಅಲ್ಲಿ ನೀರು, ವಾತಾವರಣ ಹೇಗಿದೆ ಅದನ್ನೆಲ್ಲನೂ ಕೂಡ ಅರ್ತ್ಕೋಬೇಕಾಗತ್ತೆ. ಅಪ್ಪ ಅವ್ವ ಮಾಡಿರ್ತಾರೆ, ನಾವು ನೋಡಿರ್ತೀವಿ ಅಷ್ಟೇ, ಆದ್ರೂ ಕೈ ಹಚ್ಚಿ ಮಾಡಿರಲ್ಲ. ನೀವು ಮತ್ತೆ ಕೈ ಹಚ್ಚಿ ಕೃಷಿ ಮಾಡಬೇಕು ಅಂತೇಳಿ ಬಂದಾಗ ಅಲ್ಲಿ ಏನಾದರೂ ಸಮಸ್ಯೆ ಅನುಭವಿಸಿದ್ರೆ ಹೇಗೆ? ಸಮಸ್ಯೆ ಅಂದ್ರೆ ನಾವು ಕೃಷಿ ಅಂದ್ರೆ ಹೇಗೆ ಕೇಳಿದ್ರೆ, ಎಜುಕೇಶನ್ ಅಲ್ಲಿ ನಮ್ಗೇನು ರಜೆ ಟೈಮ್ ಇರ್ತದೆ, ನಾವು ಕೃಷಿಕರೇ. ಹಾಗಾಗಿ ಕೃಷಿ ನಮ್ಗೆ ಒಂದು ಹೊಸ ಕ್ಷೇತ್ರ ಅನಿಸ್ಲಿಲ್ಲ, ಇದನ್ನ ಮೇಂಟೈನ್ ಮಾಡೋದಷ್ಟೇ ಅಂತ ತಿಳ್ಕೊಂಡಿದ್ದೆ. ಅದು ಹಾಗಲ್ಲ, ನಮ್ಮ ತಂದೆಯವರು ಅವರ ಐಡಿಯಾಕ್ಕೆ ತಕ್ಕಂಗೆ ಅದನ್ನ ಡೆವಲಪ್ ಮಾಡಿಟ್ಟಿದ್ರು. ನಮ್ಗೆ ಈ ಇವತ್ತಿನ ಲೈಫಿಗೆ ಮೇನ್ ಅಂದ್ರೆ ಲೇಬರ್ ಸಮಸ್ಯೆ, ಇವುಗಳನ್ನೆಲ್ಲ ಹೇಗೆ ನಾವು ಕೋಪ್ ಅಪ್ ಮಾಡೋದು ಅನ್ನೋದನ್ನ ಒಂದು ವರ್ಷ ಸ್ವಲ್ಪ ನಮ್ಗೆ ಅದು ಕಷ್ಟ ಆಯ್ತು. ಯಾಕಂದ್ರೆ ಲೇಬರ್ ಇಲ್ಲದೆ ಕೃಷಿಯನ್ನು ಹೇಗೆ ಮೇಂಟೈನ್ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತೆ ಏನಾಗಿದೆ ಕೇಳಿದ್ರೆ ಲೇಬರ್ ಕೆಲವೊಮ್ಮೆ ಸಿಗ್ತಾರೆ ನಮ್ಮ ಹತ್ರ, ಈಗ ಒಂದು ಮೂರ್ನಾಲ್ಕು ಜನ ಲೇಬರ್ ಇದ್ದಾರೆ. ಆ ಲೇಬರ್ ಗಳಿಗೆ ತ್ರೂ ಔಟ್ ದ ಇಯರ್ ಕೆಲಸ ಕೊಡಬೇಕು. ತ್ರೂ ಔಟ್ ದ ಇಯರ್ ಕೆಲಸ ಕೊಟ್ಟಾಗ ನಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗುದಿಲ್ಲ. ಅದಕ್ಕಾಗಿ ಏನೇನು ಮಾಡಬೇಕು, ಅದಕ್ಕಾಗಿ ಮಿಶ್ರ ಬೆಳೆಗಳನ್ನು ಮಾಡಬೇಕು, ಅಂದ್ರೆ ಬೇರೆ ಬೇರೆ ವೈವಿಧ್ಯತೆಯನ್ನು ಇಟ್ಕೊಳ್ಬೇಕು ಅಂತ. ಅದು ಒಂದು ಎರಡು ವರ್ಷ ಹಿಡಿತು, ಪ್ರಾಬ್ಲಮ್ಸ್ ಇದೆಯಲ್ಲ, ನಮಗೆ ಬೇಕಾದಂಗ ಅದನ್ನ ಕೋಪ್ ಅಪ್ ಮಾಡ್ಕೊಂಡು. ಎರಡು ಹೇಳಿದ್ರಿ ನೀವು, ಒಂದು ಬಹು ಬೆಳೆ ಪದ್ಧತಿಯನ್ನ ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ಆಳು ಕಾಳುಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಒಂದು. ಇನ್ನೊಂದು, ಯಂತ್ರೋಪಕರಣಗಳನ್ನ ಹೆಚ್ಚಾಗಿ ಸಮರ್ಪಕವಾಗಿ ಬಳಸ್ಕೊಳ್ತಾ ಇದೀವಿ ಅಂತ. ಇದರಲ್ಲಿ ಯಾವ್ದು ನಿಮ್ಗೆ ಹೆಚ್ಚು ಅನುಕೂಲ ಆಗಿದೆ? ಅಡಿಕೆಯನ್ನು ಬೆಳಿತೇವೆ, ತೆಂಗನ್ನು ಬೆಳಿತೇವೆ, ಕಾಳುಮೆಣಸನ್ನು ಬೆಳಿತೇವೆ, ಜಾಯಿಕಾಯಿಗಳನ್ನು ಬೆಳಿತೇವೆ, ಹಾಗೆ ಅಲ್ಪ ಸ್ವಲ್ಪ ಮಾವು ಗೇರು ಎಲ್ಲ ಇದೆ. ಅಂದ್ರೆ ಮೇನ್ ವಾಣಿಜ್ಯ ಬೆಳೆ ಅಡಿಕೆ. ಅಡಿಕೆ ಒಂದನ್ನೇ ನಾವು ಅನುಕರಿಸಿದಾಗ ಏನಾಗ್ತದೆ ಕೇಳಿದ್ರೆ, ಇದಕ್ಕೆ ಅಡಿಕೆಗೆ ಒಂದು ತಿಂಗಳು ಒಂದು ಗೊಬ್ಬರ ಕೊಡೋದು, ಆಮೇಲೆ ಹಾರ್ವೆಸ್ಟಿಗೆ ಒಂದು ತಿಂಗಳು, ಆಮೇಲೆ ನೀರಾವರಿ ಒಂದು ಐದಾರು ತಿಂಗಳು. ಹೀಗಾಗಿ ನಮಗೆ ಒಂದು ಲೇಬರ್ ಟೀಮ್ ಅನ್ನು ಥ್ರೂ ಔಟ್ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವೇನ್ ಮಾಡ್ತೇವೆ ಕೇಳಿದ್ರೆ, ನಮ್ದು ಮಳೆಗಾಲ ಸೀಸನ್ ಅಲ್ಲಿ ನಮ್ಮ ಹತ್ರ ಒಂದು ನಾಲ್ಕು ಜನ ಲೇಬರ್ ಇದ್ರೆ, ಮೂರ್ನಾಲ್ಕು ಜನ ಲೇಬರ್ ಇದ್ರೆ, ಮಳೆಗಾಲದ ಕಳೆಗಳನ್ನು ಸೊಪ್ಪುಗಳನ್ನು ಅಲ್ಲಲ್ಲಿ ಅದನ್ನ ಸಪ ಗಣೇಶ ಚೌತಿ ಆದ್ಮೇಲೆ ನಾವೇ ತಯಾರಿ ಮಾಡಿದಂತ ಗೊಬ್ಬರಗಳನ್ನು ಗಿಡಗಳಿಗೆ ಕೊಡುದು. ಗೊಬ್ಬರಗಳನ್ನ ಗಿಡಗಳಿಗೆ ಕೊಟ್ಟಾದ್ಮೇಲೆ ಮತ್ತೆ ಗೊಬ್ಬರವನ್ನು ತುಂಬಿಸಬೇಕಲ್ಲ, ಅದಕ್ಕಾಗಿ ನಮ್ಮ ಸುತ್ತಮುತ್ತಲು ಇರುವಂತಹ ಸೊಪ್ಪುಗಳನ್ನ ಕಡಿದು ಆ ಗುಂಡಿಗೆ ಹಾಕಿ ಸೊಪ್ಪುಗಳನ್ನ ರೆಡಿ ಮಾಡುದು ಒಂದು ಹಂತ. ಆಮೇಲೆ ಅಡಿಕೆಯನ್ನು ಸುಲಿಯುದು. ಅಡಿಕೆ ಸುಲಿದು ಮುಗಿಯುವ ಒಂದು ಹಂತಕ್ಕೆ ಬರುವಾಗ ನಮಗೆ ಕಾಳುಮೆಣಸು ಹಾರ್ವೆಸ್ಟಿಂಗ್ ಬರ್ತದೆ. ಕಾಳುಮೆಣಸು ಹಾರ್ವೆಸ್ಟ್ ಮುಗಿದಾಗ ನಮಗೆ ತೋಟಗಳಿಗೆ ಮಣ್ಣು ಹಾಕುವುದು, ನೀರಾವರಿಯ ಕೆಲವು ವ್ಯವಸ್ಥೆಗಳು ಇರ್ತದೆ. ಆಮೇಲೆ ಮಳೆಗಾಲದಲ್ಲಿ ಸ್ವಲ್ಪ ಸುಮಾರು ಒಂದು 200-300 ಜಾಯಿಕಾಯಿ ಗಿಡಗಳನ್ನು ಹಾಕಿದ್ದು, ಯಾಕಂದ್ರೆ ಅದು ಮಳೆಗಾಲದಲ್ಲಿ ಅದು ಹಾರ್ವೆಸ್ಟಿಂಗ್ ಬರುದು. ಹಾಗಾಗಿ ಈ ಒಂದು ರೀತಿಯಲ್ಲಿ ನಮ್ಮಲ್ಲಿರುವ ಮೂರ್ನಾಲ್ಕು ಜನ ಲೇಬರ್ ಗಳನ್ನ ಕಂಟಿನ್ಯೂಸ್ ಆಗಿ ಅವ್ರ ಮನೆಯೂ ಕೆಲಸ ಮಾಡಿಕೊಂಡು ಅವರು ಬೇರೆ ಕಡೆಯಲ್ಲಿಯೂ ಹೋಗ್ಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲದಷ್ಟು ಅವರಿಗೆ ಎಂಗೇಜ್ ಮಾಡಿದ್ರಿಂದ ನನಗೆ ಯಾವುದೇ ಸಮಸ್ಯೆಗಳು ಕಂಡಿಲ್ಲ. ಅಂದ್ರೆ ಅವ್ರಿಗೆ ಏನು ವಿಶೇಷ ಸೌಲಭ್ಯ ಅಂತ ಕೊಟ್ಟರೆ? ವಿಶೇಷ ಸೌಲಭ್ಯ ಅಂದ್ರೆ ಅವ್ರಿಗೆ ಏನ್ ಸಮಸ್ಯೆ ಬರ್ತದೆಯೋ ಅವರಿಗೆ ಮೇನ್ ಬರೋದು ಅಂದ್ರೆ ಫೈನಾನ್ಸಿಯಲ್ ಸಮಸ್ಯೆಗಳು ಬರ್ತದೆ. ಕೆಲವೊಮ್ಮೆ ಅವರಿಗೆ ನೀರಿಲ್ಲ, ಬೋರ್ ಹಾಕಬೇಕು, ಆವಾಗ ನಾವು ಅವರಿಗೆ ಸಪೋರ್ಟ್ ಆಗಿ ನಿಲ್ಲೋದು. ಆಮೇಲೆ ಅವರು ಅದನ್ನ ಮರುಪಾವತಿ ಮಾಡ್ತಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಸಾಲ ತಗೊಳ್ತಾರೆ. ಹೀಗೆ ಅವರಿಗೆ ಯಾವುದೇ ಸಮಸ್ಯೆ ಬಂದ್ರು ನಾವು ಅವ್ರ ಜೊತೆ ಇರ್ತೇವೆ. ಹಾಗಾಗಿ ನನ್ನ ಯಾವುದೇ ಸಮಸ್ಯೆಗಳು ಅವ್ರು ನಮ್ಮ ಜೊತೆ ಇರ್ತಾರೆ. ಇನ್ನು ನೀವು ಯಂತ್ರಗಾರಿಕೆ ಒಳಗೆ ಕೇಳಿದ್ರಿ, ನಾವು ಪವರ್ ಟಿಲರ್ ಯೂಸ್ ಮಾಡಿದ್ದೇವೆ, ವೀಡ್ ಕಟರ್ ಬಿಡುತ್ತೇವೆ, ಚಾಪ್ ಕಟರ್ ಯೂಸ್ ಮಾಡಿದ್ರೆ, ಸ್ಪ್ರೇಯರ್ ಪವರ್ ಸ್ಪ್ರೇಯರ್ಗಳಿವೆ, ಎಲ್ಲ ಯೂಸ್ ಮಾಡ್ತೇವೆ. ಆದ್ರೆ ಯಾಂತ್ರಿಕ ಕೃಷಿಯಲ್ಲಿಯೂ ನಮ್ಗೆ ನಾಲೆಜ್ ಬೇಕಾಗ್ತದೆ, ಇಲ್ದಿದ್ರೆ ಅದರ ಮೇಂಟೆನೆನ್ಸ್ ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ಈ ಮಾನವ ಶ್ರಮಕ್ಕೆ ಯಾಂತ್ರ ಪರಿಹಾರ ಅಂತಲ್ಲ, ಅದು ಅನಿವಾರ್ಯ. ಇವತ್ತು ಅವೆರಡನ್ನು ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ್ಯಾವ್ದು ಸಾಧ್ಯವೋ ಅದನ್ನ ಕಡಿಮೆ ಆಗುವಂತ ಮಾಡುದು. ಎಷ್ಟೇ ಕಷ್ಟ ಆದ್ರೂ, ಎಷ್ಟೇ ಅದು ಕಾಸ್ಟ್ಲಿ ಆದ್ರೂ, ನಾವು ವೀಡ್ ಕಟರ್ನಿಂದ ಕಳೆಯನ್ನು ತೆಗೆಯುದು, ಯಾವುದೇ ರಾಸಾಯನಿಕವಾಗಿ ಕಳೆಯನ್ನು ನಾಶ ಮಾಡುವಂತ ಪದ್ಧತಿಗಳನ್ನು ಇಟ್ಕೊಂಡಿಲ್ಲ. ಕಾರಣ ಯಾಕೆ ಕೇಳಿದ್ರೆ, ನಮಗೆ ಆ ಸೈನ್ಸ್ ನಾಲೆಜ್ ಇರೋದ್ರಿಂದ ಒಂದು ಚಮಚ ಮಣ್ಣಿನಲ್ಲಿ ಇಡೀ ಜಗತ್ತಿನಲ್ಲಿರುವ ಜನಸಂಖ್ಯೆಯ ಅಷ್ಟು ಜೀವಾಣುಗಳಿವೆ ಅಂತ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ. ಹೀಗಾಗಿ ಈ ರಾಸಾಯನಿಕಗಳನ್ನು ಹಾಕುವುದರಿಂದ ಅವುಗಳನ್ನು ಕೊಲ್ಲುವುದರಿಂದ ಆ ರೋಗ ನಿರೋಧಕ ಶಕ್ತಿ ಎಲ್ಲ ಕಡಿಮೆ ಆಗಬಹುದು. ನಮ್ಮ ಮಣ್ಣು ಎಷ್ಟು ಫಲವತ್ತಾಗಿದೆ, ಅದನ್ನ ಫಲವತ್ತುಗೊಳಿಸಲಿಕ್ಕೆ ಏನು, ಇದನ್ನ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಮಗೆ ಒಂದು ನಿರಂತರವಾದ ಆದಾಯವನ್ನು ಕೊಡುತ್ತದೆ. ಬಹು ಬೆಳೆ ಅಳವಡಿಸಿಕೊಳ್ಳುವಂತಹ ಸಂದರ್ಭದೊಳಗೆ ಈಗ ಅಡಿಕೆ ನೀವು 9 ಫೀಟು ಹಾಕಿರ್ತೀರಿ ಅಲ್ಲ, ಮಧ್ಯೆ ಹೇಗೆ ಹಾಕ್ತೀರಿ ಬೆಳೆ, ಅದಕ್ಕೆ ಜಾಗ ಎಲ್ಲಿ ಸಿಗುತ್ತೆ ನಿಮಗೆ? ನಮ್ಮದು ತೋಟದ್ದು ಹೇಳುದಾದ್ರೆ, ನಾವು ಒಂದು 8 ಎಕರೆಯಲ್ಲಿ ಒಂದು 2 ಎಕರೆ ಆಗುವಷ್ಟು ಬರೀ ಅಡಿಕೆಯನ್ನು ಹಾಕಿದ್ರು. ನಮ್ಮ ತಂದ್ರೆ ಎಲ್ಲ ತೆಂಗನ್ನು ಹಾಕಿದ್ರು. ಈಗ ನಾವೇನ್ ಮಾಡಿದ್ರೆ, ತೆಂಗಿನ ತೋಟದ ಮಧ್ಯದಲ್ಲೆಲ್ಲ ಅಡಿಕೆ ಹಾಕೊಂಡು ಮಧ್ಯದಲ್ಲಿ ಜಾಯಿಕಾಯಿ ಹಾಕೊಂಡು ಅದನ್ನ ಬಹು ಬೆಳೆ ಪದ್ಧತಿ ಮಾಡಿದ್ವಿ. ಈಗಿನ ಹೊಸ ಕಾನ್ಸೆಪ್ಟ್ ಹೇಗೆ ಕೇಳಿದ್ರೆ, 33x33 ಫೀಟಿಗೆ ಒಂದೊಂದು ತೆಂಗಿನ ಮರವನ್ನ ಕೊಳಿಸಿ, ಅದರ ಮಧ್ಯದಲ್ಲಿ 9x9 ಫೀಟಿಗೆ ಅಡಿಕೆಯನ್ನ ಕೊಳಿಸು, 4 ಅಡಿಕೆಗಳ ಮಧ್ಯದಲ್ಲಿ ಒಂದು ಬಾಳೆಯನ್ನ ಕೊಳಿಸಿ, ಮಧ್ಯದಲ್ಲಿ ಅಷ್ಟು ಒಂದು 12 ಅಥವಾ 20-25 ಫುಟ್ ತೆಂಗಿನ ಡಿಸ್ಟೆನ್ಸ್ ನಲ್ಲಿ ಜಾಯಿಕಾಯಿಯನ್ನು ಕೊಡಿಸಿ. ಹೀಗೆ ಪಂಚತರಂಗಿ ವ್ಯವಸ್ಥೆಗಳು, ಬೇರೆ ಬೇರೆ ವ್ಯವಸ್ಥೆಗಳು ಬಂದಿದ್ದಾವೆ. ಹಾಗಾಗಿ ಇಲ್ಲಿ ಏನಾಗ್ತದೆ ಕೇಳಿದ್ರೆ, ಏಕಬೆಳೆ ಪದ್ಧತಿಯಲ್ಲಿ ಅಡಿಕೆಯನ್ನೇ ಒಂದೇ ಸಪರೇಟ್ ಮಾಡಿದಾಗ ಅಡಿಕೆಯಲ್ಲಿ ಎಕರೆವಾರು ಹೆಚ್ಚಿನ ಇಳುವರಿ ತೆಗಲಿಕ್ಕೆ ಬರ್ತದೆ. ಆದ್ರೆ ನಾವು ಆಗ ಮಾರ್ಕೆಟ್ ಮೇಲೆ ಹೆಚ್ಚು ಡಿಪೆಂಡ್ ಆಗಿರ್ಬೇಕಾಗ್ತದೆ. ಈಗ ಬಹುಬೆಳೆ ಪದ್ಧತಿಯಲ್ಲಿ ಎಕರೆಯ ಅವರ್ ಅಡಿಕೆಗೆ ಏನು ಇಳುವರಿ ಬರ್ತದೆ, ಆ ಇಳುವರಿ ಇರುತ್ತೆ. ಆದ್ರೆ ಈ ಇಳುವರಿಯನ್ನ ನಮಗೆ ಬೇರೆ ಬೇರೆ ಬೆಳೆಗಳು ಕೋಪ್ ಅಪ್ ಮಾಡ್ತವೆ. ಉದಾಹರಣೆಗೆ ನಮಗೆ ನಮ್ಮ ಅಡಿಕೆ ಬೆಳೆಗಾರದ್ದು ಹೇಗೆ ಕೇಳಿದ್ರೆ ವಾರ್ಷಿಕವಾಗಿ ಒಂದು ಸಲ ಅವನು ಮಾರ್ಕೆಟಿಗೆ ಹೋಗ್ತಾನೆ, ಒಂದು ಸಲ ಅವನ ಕೈಯಲ್ಲಿ ಒಂದೇ ಅಮೌಂಟ್ ಸಿಗ್ತಾನೆ, ಮತ್ತೆ ಥ್ರೂ ಔಟ್ ದ ಇಯರ್ ಆ ಇದರಲ್ಲಿ ಅವನು ಮೇಂಟೈನ್ ಮಾಡಬೇಕು. ಈಗ ವೈಯಕ್ತಿಕವಾಗಿ ನಮ್ಗೆ ಹಾಗಿಲ್ಲ, ಅಡಿಕೆ ಬೆಳೆಗಳನ್ನ ನಾವು ಒಂದು ವಾಣಿಜ್ಯ ಬೆಳೆ ಆಗುತ್ತದೆ, ನಮಗೆ ಕನಿಷ್ಠ ವರ್ಷಕ್ಕೆ 4 ಬಾರಿ ನಮಗೆ ತೆಂಗಿನ ಕೊಯ್ಲು ಸಿಗ್ತದೆ, ಜಾಯಿಕಾಯಿ ಸಿಗ್ತದೆ. ಈಗ ಅಡಿಕೆ ಒಂದೇ ಬೆಳೆಯನ್ನು ಬೆಳೆದಾಗ ನಮಗೆ ಹೆಚ್ಚು ಲಾಭ ಬರುತ್ತೆ ಅಡಿಕೆಯಿಂದ, ಬಹು ಬೆಳೆಯನ್ನು ಆಯ್ಕೆ ಮಾಡಿಕೊಂಡಾಗ ಅಡಿಕೆಯ ಇಳುವರಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತೇಳಿ. ಹೌದು, ಆದರೆ ಒಟ್ಟಾರೆ ಇಳುವರಿಯನ್ನು ತಗೊಂಡಾಗ ಬಾಳೆ ಆಗ್ಬೋದು, ಜಾಯಿಕಾಯಿ ಆಗ್ಬೋದು, ಕಾಳುಮೆಣ್ಸು ಆಗ್ಬೋದು, ತೆಂಗಾಗ್ಬೋದು, ಮತ್ತು ಅಡಿಕೆ ಎಲ್ಲನೂ ಸೇರಿಕೊಂಡಾಗ ಪ್ರತಿ ಯೂನಿಟ್ ಏರಿಯಾ ಅಂತೇಳಿ ಏನು ಹೇಳ್ತೀವಿ, ಒಂದು ಎಕರೆಗೆ ಎಷ್ಟು ಬರೀ ನಾವು ಅಡಿಕೆಯಿಂದ ಲಾಭವನ್ನು ತಗೊಳ್ತಾ ಇದ್ವಿ, ಅದಕ್ಕಿಂತ ಜಾಸ್ತಿ ಎಲ್ಲನೂ ಸೇರಿದಾಗ ಬರುತ್ತೆ ಅಂತೇಳಿ ಹಂಗೆ ಅನಿಸುತ್ತೆ. ಹಾ, ಎಲ್ಲರೂ ಸೇರಿದವಾಗ ಖಂಡಿತ ಬರ್ತದೆ, ಅಂದರೆ ಮೇಂಟೆನೆನ್ಸ್ ಕಾಸ್ಟ್ ಕಡಿಮೆ ಆಗ್ತದೆ. ಈಗ ನಾವೇನು ಮಾಡ್ತೇವೆ ಕೇಳಿದ್ರೆ ಮೇಂಟೆನೆನ್ಸ್ ಕಾಸ್ಟನ್ನು ಮಿನಿಮೈಸ್ ಮಾಡುವುದು ನಮ್ಮ ಕಾನ್ಸೆಪ್ಟ್. ಯಾಕೆ ಕೇಳಿದ್ರೆ ಈಗ ಅಡಿಕೆ ಇದೆ, ಅಡಿಕೆಯ ತ್ಯಾಜ್ಯಗಳು, ತೆಂಗಿನ ತ್ಯಾಜ್ಯಗಳು, ಬಾಳೆಯ ತ್ಯಾಜ್ಯಗಳು, ಹೀಗೆ ಬೇರೆ ಬೇರೆ ತ್ಯಾಜ್ಯಗಳೆಲ್ಲ ಸೇರಿದವಾಗ ನಮ್ಮ ಗೋವುಗಳೇನಿದಾವೆ ಅವುಗಳ ಬಯೋಡೈಜೆಸ್ಟರ್ ನೀರನ್ನು ಕೊಟ್ಟಾಗ ಅದು ಹಾಕ್ತದೆ. ಹಾಗಾಗಿ ಈ ಬಹುಬೆಳೆ ಪದ್ಧತಿಯಲ್ಲಿ ಏನಾಗ್ತದೆ ಕೇಳಿದ್ರೆ ಮಾರ್ಕೆಟ್ ಫ್ಲಕ್ಚುಯೇಷನ್ಗೆ ಅಷ್ಟು ದೊಡ್ಡ ಇದಾಗುವುದಿಲ್ಲ. ಹಾಗಾಗಿ ಈ ಏಕ ಬೆಳೆ ಪದ್ಧತಿ ಇದ್ದಾಗ ನಾವು ಮಾರ್ಕೆಟು, ರೋಗ ರುಜಿನಗಳು ಅದ್ರ ಮೇಲೆ ಎಲ್ಲದರ ಮೇಲೂ ಡಿಪೆಂಡ್ ಆಗಿರೋದ್ರಿಂದ ಇದು ತುಂಬ ಕಷ್ಟ ಆಗ್ತದೆ. ರೈತನಾಗಿ ಏನಾದರೂ ಅಚೀವ್ ಮಾಡೋನಿಗೆ ಕಷ್ಟ. ಇನ್ನು ಎರಡಿದೆ, ಅಗ್ರಿಕಲ್ಚರ್ ಎರಡು ಟೈಪ್ ಇದೆ, ಒಂದು ಕೃಷಿಯಾಗಿ ಮಾಡೋದು, ಇನ್ನೊಂದು ಉದ್ಯಮವಾಗಿ ಮಾಡೋದು. ನೀವು ಉದ್ಯಮವಾಗಿ ಮಾಡುವವನಿಗೆ ಬಂಡವಾಳವನ್ನು ಬೇರೆ ಕಡೆಯಿಂದ ಹೊಂದಿಸಿ ಅದು ಉದ್ಯಮವಾಗಿ ಮಾಡಿದಾಗ ಅವನು ಏಕ ಬೆಳೆ ಪದ್ಧತಿಯನ್ನು ಉದ್ಯಮವಾಗಿ ಮಾಡ್ತಾನೆ, ಅದರ ಈ ಬೇರೆ ಎಲ್ಲ ಉದ್ಯಮಗಳಿರುವಂತೆ ಲಾಭ ಹಾನಿ ಇರುವಂತೆ ಕೃಷಿಯಲ್ಲೂ ಅದನ್ನು ಅನುಭವಿಸ್ತಾನೆ ಬಿಟ್ಟರೆ ಅದನ್ನು ನಾವು ಕೃಷಿಕರಾಗಿ ಕೃಷಿಕನಾಗಿಯೇ ಬದುಕು ಕಟ್ಟಿಕೊಳ್ಬೇಕಂತೆ. ನಮ್ಮಲ್ಲಿ ಬಹು ಬೆಳೆ ಪದ್ಧತಿ, ಹೈನುಗಾರಿಕೆ ಅಂದ್ರೆ ಬೇಕಾದಂತಹ ಗೊಬ್ಬರಗಳನ್ನು ಮಾಡಿಕೊಳ್ಳುವಂತ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳನ್ನು ಅವನ ಹತ್ರ ಇದ್ದಾವಾಗ ಮಾತ್ರ ಅವನು ಸಸ್ಟೈನಬಲ್ ಆಗಿ ಒಂದು ಉತ್ತಮ ಕೃಷಿಕನಾಗಿ ಆ ಕೃಷಿಯಲ್ಲೇ ತನ್ನ ಬದುಕನ್ನು ಕಟ್ಟಿಕೊಳ್ಬಹುದು. ಈಗ ಒಂದು ಅಡಿಕೆ ತೋಟವನ್ನು ನಿರ್ವಹಣೆ ಮಾಡಲಿಕ್ಕೆ ಬರುವಂತ ಖರ್ಚು, ಇಷ್ಟೆಲ್ಲ ಬಹು ಬೆಳೆಯನ್ನ ನಿರ್ವಹಣೆ ಮಾಡಲಿಕ್ಕೆ ಬರುವಂತ ಖರ್ಚು ಅಂತ ಏನು ವ್ಯತ್ಯಾಸ ಆಗಲ್ಲ? ಆಯಾಯ ಕ್ಷೇತ್ರದಲ್ಲಿ ಪ್ರತಿಯೊಬ್ಬನು ಅವನು ವಿಜ್ಞಾನಿ. ಯಾಕಂದ್ರೆ ನನ್ನ ಕೃಷಿಯನ್ನ ನನ್ನ ಪಕ್ಕದ ಜಮೀನ ಅವನು ಮಾಡಿರುವುದಿಲ್ಲ, ನನ್ನ ಪಕ್ಕದ ಜಮೀನಿನ ಕೃಷಿಯನ್ನ ನಾನು ಮಾಡಿದೆ. ಈಗ ಉದಾಹರಣೆಗೆ ಈ ಪೇಪರ್ಗಳನ್ನ ಓದಿ, ಬೇರೆ ಬೇರೆ ಆರ್ಟಿಕಲ್ಗಳನ್ನು ನೋಡಿ, ಈ ರಾಸಾಯನಿಕ ಕೃಷಿ ಹಾಕಿದ್ರೆ, ಎನ್ ಪಿ ಕೆ ಹಾಕಿದ್ರೆ ಇಷ್ಟು ಬರ್ತದೆ. ನಾನು ಒಂದು ವರ್ಷ ಎರಡು ವರ್ಷ ಬೇಕು ಅಂತೇಳಿ ಒಂದಿಷ್ಟು ಏರಿಯಾವನ್ನು ಆಯ್ದುಕೊಂಡು ನೋಡಿದೆ. ಆದ್ರೆ ನಮಗೆ ಅದು ಯಾಕೋ ಅದು ಕೃಷಿ ಪದ್ಧತಿ ಅಲ್ಲ ಅನಿಸ್ತದೆ, ಮತ್ತೆ ಅದ್ರ ಬಗ್ಗೆ ಯಾವುದು ಒಲಿವಿಲ್ಲ. ಈಗ ಹಾಗಾಗಿ ನಮ್ಮ ಪರಿಚಯ ವಲಯದಲ್ಲಿ ಇಂಥ ರೀತಿಯಲ್ಲಿ ಅಂದ್ರೆ ಉದ್ಯಮವಾಗಿ ಕೃಷಿಯನ್ನ ಮಾಡಿದವರು ಇವತ್ತು ಹೇಳ್ತಾರೆ, ಇವತ್ತು ಅವರು ಎಲ್ಲ ಹೇಳ್ತಾರೆ, ಇಂಥ ಕೃಷಿ ಪದ್ಧತಿಯಲ್ಲಿ ನಾವು ಹಣ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಕೃಷಿ ಹೇಗೆ ಕೇಳಿದ್ರೆ ಬೇರೆ ಉದ್ಯಮದಲ್ಲಿ ನೀವು ಒಂದ್ಸಲ ಲೈನ್ ಅಪ್ ಮಾಡಿದ್ರೆ ಅದು ಲೈನ್ ಅಪ್ ಮಾಡಿದ ಮೇಲೆ ಅದು ಮುಂದೆ ಹೋಗ್ತಾ ಇರ್ತದೆ, ಆಗಿಲ್ಲ. ಕೃಷಿಗೆ ಪ್ರತಿ ವರ್ಷ ಪ್ರತಿ ದಿನ ಅದು ಇನ್ಪುಟ್ಸ್ ಬೇಕಾಗ್ತದೆ. ಈ ಮಣ್ಣಿಗೆ ಯಾವಾಗ ಧಾರಣ ಶಕ್ತಿಯನ್ನ ಕಳೆದುಕೊಳ್ತದೆಯಲ್ಲ, ಆವಾಗ ನಮ್ಮ ಇನ್ಪುಟ್ಸ್ ಗಳು ಏನು ಕೆಲಸ ಮಾಡುದಿಲ್ಲ. ಹಾಗಾಗಿ ವೈಯಕ್ತಿಕವಾಗಿ ಅಥವಾ ಯಾರಾದರೂ ಒಂದು ನೆಮ್ಮದಿಗಾಗಿ ಕೃಷಿ ಮಾಡಬೇಕು, ಕೃಷಿಯಲ್ಲೇ ಏನಾದರೂ ಕಂಡುಕೊಳ್ಳಬೇಕು ಎನ್ನುವನು ತನ್ನ ಭೂಮಿಗೆ ಅನುಗುಣವಾದ ಮತ್ತೆ ಅದರಲ್ಲಿ ವೈಜ್ಞಾನಿಕ ಬೇಕು. ಕೆಲವರು ಏನು ತಗೋದು, ಎನ್ ಪಿ ಕೆ ಯೂಸ್ ಮಾಡೋನಷ್ಟೇ ವೈಜ್ಞಾನಿಕ ಕೃಷಿ ಆಗಲ್ಲ. ನೀವು ಸಾಂಪ್ರದಾಯಿಕ ಕೃಷಿ ಮಾಡಿ, ನೀವು ಜೈವಿಕ ಕೃಷಿ ಮಾಡು, ಅಲ್ಲಿ ವೈಜ್ಞಾನಿಕ ತಿಳುವಳಿಕೆಗಳು ಬೇಕು. ಯಾವುದನ್ನು ಯಾವ ಕೊಡಬೇಕು, ಎಷ್ಟು ಕೊಡಬೇಕು, ಯಾವ ಸ್ಪ್ರೇ ಕೊಡಬೇಕು, ಅದನ್ನು ನಮ್ಮ ಗೋಮೂತ್ರವನ್ನು ಹೇಗೆ ಯೂಸ್ ಮಾಡಬೇಕು, ಜೀವಾಮೃತ ಹೇಗೆ ಯೂಸ್ ಮಾಡಬೇಕು, ಇವೆಲ್ಲ ತಿಳುವಳಿಕೆಗಳು. ಒಂದು ನೈಸರ್ಗಿಕವಾದ ಕೃಷಿಯೇ ನಮಗೆ ಒಂದು ಅತಿ ಉತ್ತಮವಾದ ಕೃಷಿ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಈ ರಾಸಾಯನಿಕ ಕೃಷಿಯತ್ತ ಹಿಂದೂ ಮಾಡಿಲ್ಲ, ಮುಂದೆ ಹೋಗುವ ಯಾವ ಚಿಂತನೆಗಳು ನಮಗಿಲ್ಲ. ಈಗ ನಿಮ್ಮ ರೇಡಿಯೋದ ಮೂಲಕ ನಾವು ಬೇರೆಯವರಿಗೆ ಒಂದು ಸಂದರ್ಶನದ ಮೂಲಕ ಹೇಳಿದಾಗ ನನ್ನ ಕೃಷಿ ಭೂಮಿಗೆ ಅವರು ಬಂದ್ರೆ ಅದನ್ನ ತೋರಿಸುವಾಗಿರ್ಬೇಕು. ಎಕನಾಮಿಕ್ಸ್ ಬೇರೆ, ಎಕನಾಮಿಕ್ಸ್ ಈಗ ಯಾಕೆಂದ್ರೆ ಬೇರೆ ಬೇರೆ ಉದ್ಯಮದಲ್ಲಿರುವವರು ಇವತ್ತು ಕೃಷಿಯನ್ನು ಮಾಡಿದ್ದಾನೆ, ಅವನ ಸ್ಟಾಟಿಸ್ಟಿಕ್ಸ್ ಬೇರೆ ಇರ್ಬೋದು, ಆ ಒಂದು ಲಾಭ ಲಕ್ಷಣ ಅವನದ್ದು ಇರ್ಬೋದು. ಅನೇಕ ಜೈವಿಕ ಕೀಟನಾಶಕಗಳು ಇದಾವೆ, ರೋಗನಾಶಕಗಳು ಇದಾವೆ, ಮತ್ತೆ ಅನೇಕ ಪೋಷಕಾಂಶಗಳನ್ನು ಒದಗಿಸುವಂತ ಜೀವಾಣು ಗೊಬ್ಬರಗಳು ಇದಾವೆ, ಅವುಗಳನ್ನು ಏನಾದರೂ ಬಳಸುದು? ಹಾ, ಈಗ ನೀವು ಹೇಳಿದಂಗೆ ಈಗ ಪ್ರತಿ ಚೈನ್ ಮಾರ್ಕೆಟಿಂಗ್ ನಲ್ಲಿ ಪ್ರತಿ ವರ್ಷ ನಮ್ಮ ಮನೆಗೆ ಬರ್ತಾರೆ ಪರಿಚಯದವರು, ಒಂದಿಷ್ಟು ಪ್ರಾಡಕ್ಟ್ ಗಳನ್ನು ಕೊಡ್ತಾರೆ. ಕೃಷಿಯಲ್ಲಿ ನಾವು ಒಂದು ಜ್ಞಾನ ಬೇಕಂದ್ರೆ ಒಂದಿಷ್ಟು ಭಾಗದಲ್ಲಿ ಅವ್ರದನ್ನ ಬಳಸ್ತೇವೆ, ನಾವು ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಬಳಸಿರ್ತೇವೆ, ಅವನಿಗೆ ನಾವು ಇಡೀ ತೋಟವನ್ನ ತೋರಿಸ್ತೇವೆ, ನೀ ಯಾವ ಪ್ರದೇಶದಲ್ಲಿ ನಿನ್ನ ಪ್ರಾಡಕ್ಟ್ ಇರ್ಬೋದು ಅಂತ ತೋರಿಸು ಅಂದಾಗ ಅವನಿಗೆ ಹಿಂಜರಿಕೆ ಆಗ್ತದೆ. ಕೆಲವು ಪ್ರಾಡಕ್ಟ್ ಗಳು ಅದರಲ್ಲಿ ಚೆನ್ನಾಗಿದ್ದಾವೆ. ನಾವೇನ್ ಮಾಡ್ತೇವೆ, ಈ ಜೀವಾಮೃತ ಅದು ಎಲ್ಲ ಜೀವಾಣುಗಳು ಬರುತ್ತೆ, ಗೋಕಾಮೃತ ಭತ್ತ ಕೊಡ್ತದೆ, ನಮಗೆ ವೇಸ್ಟ್ ಡಿಕಂಪೋಸ್ಟರ್ ಅಂತ ಹೇಳಿ ಅದ್ರಲ್ಲಿ ಕೊಡ್ತದೆ. ಹಾಗಾಗಿ ನಮ್ಮ ಹತ್ರ ನಾವೇ ರೆಡಿ ಮಾಡಕ್ ಈಸಿಯಾಗಿ ಯಾವುದೇ ಖರ್ಚಿಲ್ಲದ ರೆಡಿ ಮಾಡಕ್ ಜೀವಾಣು ಗೊಬ್ಬರ ಜೈವಿಕ ಕೀಟನಾಶಕಗಳು ಎಲ್ಲವೂ ಇದೆ. ಆದ್ರೂ ಮಾರ್ಕೆಟಿಂಗ್ ಬರ್ತಾನಲ್ಲ ಯಾವುದೋ ಒಬ್ಬ ನಿರುದ್ಯೋಗಿ ಯುವಕ ಬರ್ತ, ಅವನಿಗೆ ನಿರಾಸಕ್ತಿ ಮಾಡುದು ಒಂದಿಷ್ಟು ಏರಿಯಾ, ಒಂದು 100-150 ಗಿಡ ಮಾಡ, ಅದರಲ್ಲಿ ಇಂತ ಒಂದು ಗಿಡ ಇಂತ ಒಂದು ಜೈವಿಕ ಅಥವಾ ಇಂತ ಬ್ರ್ಯಾಂಡ್ ಅನ್ನ ಯೂಸ್ ಮಾಡಿ ಅಂತ ಹೇಳುವಷ್ಟು ಕಾನ್ಫಿಡೆನ್ಸ್ ಯಾವ್ದು ನಮ್ಗೆ ಇನ್ನು ಬರಲಿಲ್ಲ. ಅದು ಪ್ರಾಯೋಗಿಕ ಹಂತದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಹೀಗೆ ಅಂತ ಹೇಳಿ ಯಾವ್ದು ಈಗ ಮೋದಿ ಕೇರ್ ಇರ್ಬೋದು, ವಿನ್ಫಿನ್ ಇರ್ಬೋದು, ಬೇರೆ ಬೇರೆ ಸುಮಾರು 5-6 ಪ್ರಾಡಕ್ಟ್ ಗಳನ್ನ ಪ್ರತ್ಯೇಕವಾಗಿ ಯೂಸ್ ಮಾಡಿದ್ವಿ. ಆದ್ರೆ ಇಂಥದನ್ನೇ ನೀವು ಯೂಸ್ ಮಾಡಿ ಅಂತ ಹೇಳುವಷ್ಟು ಕಾನ್ಫಿಡೆನ್ಸ್ ನಮ್ಗೆ ಯಾವ್ದ್ರಲ್ಲಿ ಇನ್ನೂ ಬಂದಿಲ್ಲ. ಆದ್ರೆ ನಾವೇ ತಯಾರಿಸ್ಕೊಳ್ಳೋ ಗೋಪ್ರಕೃತ ಮತ್ತು ಜೀವಾಮೃತದ ಬಗ್ಗೆ ನಾವು ಕಾನ್ಫಿಡೆನ್ಸ್ ಆಗಿ ಹೇಳ್ಬೋದು, ನಿಮಗೆ ಈಸಿಯಾಗಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅಂದ್ರೆ ಹೆಚ್ಚಿನ ಇಳುವರಿಗಾಗಿ ಅಂತಲ್ಲ ಕಡಿಮೆ ಖರ್ಚಿನಲ್ಲಿ ಇದನ್ನು ಉಪಯೋಗಿಸ ಆಗ್ತದೆ ಅನ್ನೋದನ್ನ ನಾವು ನಿರ್ಭೀತಿಯಿಂದ ಹೇಳ್ಬೋದು, ಅಷ್ಟು ನಮಗೆ ಕಾನ್ಫಿಡೆನ್ಸ್ ಇದೆ. ಈ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾಲಯಗಳು, ಅವು ಮಾಡಿದಂತಹ ಸಂಶೋಧನೆಗಳು ಅದನ್ನ ನಂಬಬೇಕು. ಯಾರೋ ಮಾರಾಟಗಾರರು ಬಂದು ಯಾವುದೋ ಕಂಪನಿಯಿಂದ ಬಂದ್ರು ಅದನ್ನ ಯಾಕೆ ನಂಬಲಿಕ್ಕೆ ಹೋಗ್ತೀರಿ? ಅದೆಲ್ಲ ನಾ ಕೇಳುದು. ವೈಜ್ಞಾನಿಕವಾಗಿ ಜೈವಿಕ ಗೊಬ್ಬರ, ವೈಜ್ಞಾನಿಕವಾಗಿ ಕೀಟ ಮತ್ತು ರೋಗವನ್ನ ನಿರೋಧಕ ಶಕ್ತಿ ಇರುವಂತಹ ಜೀವಾಣುಗಳು ಇವನ್ನ ಬಳಸಬೇಕು. ಟ್ರೈಕೋಡರ್ಮಾ ನೀವು ಹೇಳುತ್ತಾ ಇರೋದು ಖಂಡಿತ ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ಆದಂತಹ ಸಂಶೋಧನೆಗಳನ್ನ ನಾವು ಕೃಷಿ ಭೂಮಿಗೆ ಅದನ್ನ ಖಂಡಿತ ಬಳಸಬೇಕು, ಅದರಿಂದ ಒಳ್ಳೇದೇ ಆಗ್ತದೆ. ಆದ್ರೆ ಏನಾಗಿದೆ ಕೇಳಿದ್ರೆ, ಇವೆಲ್ಲ ಮಾರ್ಕೆಟ್ ನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಯಾವುದೇ ಒಂದು ಕೃಷಿ ತೋಟಗಾರಿಕೆ ಅವು ಪ್ರೊಡಕ್ಷನ್ ಅನ್ನು ಮಾಡುದಿಲ್ಲ, ಸಂಶೋಧನೆ ಮಾಡ್ತೇವೆ, ಬೇರೆ ಯಾರಿಗೂ ಕೊಡ್ತೇವೆ. ಆದ್ರೆ ಅದು ಮಾರ್ಕೆಟ್ ನಿಂದ ರೈತನಿಗೆ ಬರುವಾಗ ಅದು ಹೆಚ್ಚಿನ ರೂಪಾಂತರಗಳನ್ನು ಕೊಡುತ್ತೆ. ಅದಕ್ಕಾಗಿ ನಮಗೆ ಈ ಕೃಷಿ ವಿಜ್ಞಾನ ಕೇಂದ್ರ ಏನ್ ಹೇಳ್ತೇವಲ್ಲ ಅವೆಲ್ಲ ಜೀವಾಣುಗಳು ನಮಗೆ ನೈಸರ್ಗಿಕವಾಗಿ ನಾವು ಅದನ್ನ ಫುಲ್ಫಿಲ್ ಮಾಡುವ ಕೆಲವೊಮ್ಮೆ ಕೃಷಿ ವಿಜ್ಞಾನಿಗಳನ್ನ ಹೇಳಿದನ್ನು ತಂದು ಹಾಕ್ತೇವೆ, ಅವರ ಸಲಹೆಗಳನ್ನು ಎಲ್ಲವನ್ನು ನಾವು ತಗೊಳ್ತೇವೆ. ಅದನ್ನ ಮಾರ್ಕೆಟ್ ನಲ್ಲಿ ಈ ಡುಪ್ಲಿಕೇಟ್ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದ್ರಿಂದ ರೈತ ಸಫರ್ ಆಗ್ತದೆ. ಇದನ್ನು ಬಿಟ್ಟರೆ ಸರ್ಕಾರ ಮತ್ತು ಕೃಷಿ ಕೇಂದ್ರಗಳು, ಕೃಷಿ ವಿಜ್ಞಾನ ಕೇಂದ್ರಗಳು ಒಳ್ಳೆ ಕೆಲಸವನ್ನು ಮಾಡ್ತವೆ, ಆದ್ರೆ ಅದು ರೈತನಿಗೆ ಮುಟ್ಟಿಸುವಾಗ ಈ ನಮ್ಮ ಮಾರ್ಕೆಟಿಂಗ್ ವ್ಯವಸ್ಥೆ ಸರಿ ಇಲ್ಲ. ಎಲ್ಲರೂ ಹೇಳ್ತಾರೆ ನಮಗೆ ಎಲ್ಲ ಸರ್ಟಿಫಿಕೇಟ್ ತೋರಿಸ್ತಾರೆ, ಆದ್ರೆ ಅದನ್ನ ನಿಖರವಾಗಿ ರೈತ ಯಾರನ್ನ ನಂಬಬೇಕು ಅನ್ನುವಷ್ಟು ಇದು ಬೆಳೆದಿಲ್ಲ. ವಿಜ್ಞಾನಿಗಳನ್ನ ನಾವು ಮತ್ತೆ ಕೇಳಬಹುದು, ಹಂಗಾಗಿ ವಿಜ್ಞಾನವನ್ನ ನಂಬಬೇಕು, ವಿಜ್ಞಾನಿಗಳನ್ನ ನಂಬಬೇಕು. ಅದ್ರ ಜೊತೆಗೆ ಇನ್ನೊಂದು, ಕೃಷಿ ತ್ಯಾಜ್ಯಗಳನ್ನ ಸಮರ್ಪಕವಾಗಿ ಬಳಸುವುದು ಒಂದು, ಸಗಣಿಯನ್ನ ಬೇರೆ ಬೇರೆ ರೀತಿಯಾಗಿ ತಯಾರು ಮಾಡಿ ಮತ್ತೆ ಅದನ್ನ ಬಳಸುದು ಇನ್ನೊಂದು, ಗೊಬ್ಬರವನ್ನ ತಯಾರು ಮಾಡಿ ನಮ್ಮ ಹೊಲ ಗದ್ದೆಗಳಿಗೆ ಹಾಕುವಾಗ ಅದನ್ನೆಲ್ಲನು ಹೇಗೆ ಮಾಡ್ತಾ ಇದ್ರಿ? ಅಷ್ಟೆಲ್ಲಾನು 8-8.5 ಎಕರೆ ಜಮೀನಿನಲ್ಲಿ ಬರುವಂತಹ ತ್ಯಾಜ್ಯವನ್ನ ಹೇಗೆಲ್ಲ ಸಮರ್ಪಕವಾಗಿ ಬಳಸುವುದಕ್ಕೆ ಸಾಧ್ಯ? ನಾವು ಈಗ ನಮಗೆ ತ್ಯಾಜ್ಯವನ್ನು ಜಾಸ್ತಿ ಅಡಿಕೆ ಮತ್ತು ತೆಂಗು ಹೆಚ್ಚಿನ ಜಾಸ್ತಿ ಯಾವುದನ್ನ ಅಲ್ಲಿಯೇ ಕೊಚ್ಚಿ ಅಲ್ಲೇ ಹಾಕ್ತೇವೆ, ಅಲ್ಲಿ ಮುಚ್ಚಿಗೆ ಟೈಪ್ ನಲ್ಲಿ ಅಲ್ಲಿ ಹಾಕಿಡ್ತೇವೆ. ಇನ್ನು ಗೊಬ್ಬರ ನಮ್ದು ಒಂದು 5,000 ಬುಟ್ಟಿ ಆಗುವಷ್ಟು ಗೊಬ್ಬರವನ್ನ ನಾವು ಗೊಬ್ಬರಗುಂಡಿಗೆ ಹಸಿ ಸೊಪ್ಪುಗಳನ್ನ ಹಾಕಿ ಅದ್ರ ಮೇಲೆ ಸ್ಲರಿ ನೀರುಗಳನ್ನ ಕೊಟ್ಟು ಗೊಬ್ಬರವನ್ನ ರೆಡಿ ಮಾಡ್ತೇವೆ. ಅದನ್ನ ಒಂದೊಂದು ಪಾರ್ಟಿಗೆ ವರ್ಷಕ್ಕೆ ಒಂದೊಂದು ಪಾರ್ಟ್ ಅಂತ ಹಾಕಿ ಅದನ್ನು ಮುಗಿಸುದು. ಇನ್ನು ಉಳಿದ ಪ್ರದೇಶಗಳಿಗೆ ನಾವು ಗೊಬ್ಬರವನ್ನ ಒಂದು 3-4 ವರ್ಷಗಳಿಂದ ಹೊರಗಿನಿಂದ ಗೊಬ್ಬರ ಕಿರುವತ್ತಿ ಆ ಕಡೆಯಿಂದ ಗೊಬ್ಬರಗಳನ್ನ ತಂದು ಹಾಕಿದ್ವಿ. ಈಗ ಒಂದು 3-4 ವರ್ಷದಿಂದ ಅದನ್ನು ನಾವು ಬಿಟ್ಟಿದ್ದೇವೆ. ಯಾಕಾಗಿ ನಾವೇನು ಈ ಬಯೋಡೈಜೆಸ್ಟರ್ ಏನಿದೆಯಲ್ಲ, ಈಗ ನಮಗೆ ಕೃಷಿ ಇಲಾಖೆ ತೋಟ ಕೆಲವರಿಗೆ ಕೊಡೋದು ಬಯೋಡೈಜೆಸ್ಟರ್, ಅದೇ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಿ ಆ ಬಯೋಡೈಜೆಸ್ಟರ್ ನೀರನ್ನ ಇದರ ಜೊತೆ ನೀರಿನ ಜೊತೆ ಕೊಡ್ತೇವೆ. ನಮ್ಮ ಈಗ ನ್ಯಾಷನಲ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನವರು ಡಿಕಂಪೋಸ್ಟರ್ ಅನ್ನು ಡೆವಲಪ್ ಮಾಡಿದಾರೆ, ಅದನ್ನ ನಾವೇ ರೈತರ ತಯಾರು ಮಾಡ್ಕೊಳ್ಳೋದು, ಒಂದು 2 ಕೆಜಿ ಬೆಲ್ಲ ಇದ್ರೆ ಆಯ್ತು, ಅದನ್ನು ಮಾಡ್ತೇವೆ. ಮತ್ತೆ ಬನ್ಸಲಿ ಗೋಶಾಲೆಯ ಗೋಪಾಲ್ ಬಾಯಿ ಸುತಾರೆ ಅನ್ನು ಗೋಕುರಪ್ಪ ಅಂತ ಚರ್ ಮಾಡಿದ್ರೆ ಅದರಲ್ಲಿ ಸುಮಾರು 40 ಟೈಪ್ ಬ್ಯಾಕ್ಟೀರಿಯಾಗಳಿರ್ತವೆ, ಅದನ್ನ ನಾವೇ 2 ಕೆಜಿ ಬೆಲ್ಲ 2 ಕೆಜಿ ದೇಶೀಯ ಮಜ್ಜಿಗೆ ಇದ್ರೆ ಆಯ್ತು, ಹೀಗೆಲ್ಲ ರೆಡಿ ಮಾಡಿಕೊಂಡು ಅವೆಲ್ಲ ಹಾಕಿ ನಾವು ಒಟ್ಟು ನಮ್ಮ ತ್ಯಾಜ್ಯಗಳು ಅಲ್ಲೇ ಕಳಿತು ಪೋಷಕಾಂಶಗಳನ್ನ ಗಿಡಗಳಿಗೆ ಕೊಡುವಂತೆ ಅದನ್ನು ಮಾಡ್ಕೊಂಡಿದ್ದೀವಿ. ನಿತ್ಯಾನಂದ ನಾಯ್ಕ ಅವರು ಬಿ ಇ ಮುಗಿಸಿ ನೆಮ್ಮದಿಯನ್ನ ಅರಿಸಿಕೊಂಡು ಕೃಷಿಗೆ ಬಂದರು. ಇಲ್ಲಿ ನೆಮ್ಮದಿ ಸಿಕ್ತು, ದುಡ್ಡು ಸಿಕ್ತ? ದುಡ್ಡು ಅಂದ್ರೆ ನಮ್ಮ ಜೀವನಕ್ಕೆ ಯಾವುದೇ ತೊಂದರೆ ಇಲ್ಲ, ದುಡ್ಡು ಯಾರಿಗೂ ನೆಮ್ಮದಿಯನ್ನು ಕೊಡ್ಲಿಕ್ಕೆ ಸಾಧ್ಯ. ಹಾಗೆ ಅಂದ್ರೆ ನಾವು ಕೃಷಿಕನಾಗಿ ಕೆಲವೇ ಕೆಲವು ಕೃಷಿಕರಲ್ಲಿ ನಾವು ಒಬ್ರು ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಇದೆ. ನೆಮ್ಮದಿನ ಸಿಕ್ಕಿದೆ, ನೆಮ್ಮದಿ ಅಂತೂ ಖಂಡಿತ. ಅದು ಕೃಷಿಯಲ್ಲಿ ನೆಮ್ಮದಿ ಇಲ್ಲ ಅಂತಾದ್ರೆ ಅವ್ನು ಕೃಷಿಯಲ್ಲಿ ಮನಸ್ಸಿಟ್ಟು ಕೃಷಿ ಮಾಡ್ಲಿಲ್ಲ ಅಂತ ಅರ್ಥ ಬಿಟ್ರೆ ಅವನಿಗೆ ಈ ಹವಾಮಾನ ವೈಪರೀತ್ಯಗಳು ಇವೆಲ್ಲ ಬಾಧಿಸ್ತವೆ. ಆದ್ರೆ ನಮ್ಮ ಪ್ರದೇಶ ಇದು, ನಾವು ಈಗ ಅಚಿವೆ ಅಂತ ಪ್ರದೇಶ, ಇದು ಒಂದು ಗುಡ್ಡಗಾಡು ಪ್ರದೇಶ, ಆದ್ರೂ ಇದು ಒಂದು ಈ ತೋಟಗಾರಿಕೆ ಬೆಳೆಗೆ ಹೇಳಿ ಮಾಡಿದಂತ ಪ್ರದೇಶ. ಇಂಥ ಪ್ರದೇಶದಲ್ಲಿ ಒಂದಿಷ್ಟು ನ್ಯಾಚುರಲ್ ಕೊಲಾಮಿಟೀಸ್ಗಳಿಂದ ನಮಗೆ ಹಾನಿಗಳು ಉಂಟಾಗ, ಇಲ್ಲಿ ನೆಮ್ಮದಿನೇ ಇಲ್ಲ ಅಂತ ಹೇಳಿದ್ರೆ ಅವನು ಕೃಷಿಯಲ್ಲಿ ಆಸಕ್ತಿಯನ್ನ ಏನಕ್ಕೋ ಕಡಿಮೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಬಿಟ್ರೆ ಕೃಷಿ ಯಾವತ್ತು ನೆಮ್ಮದಿ ಉಂಟು, ಅದರಲ್ಲಿ ಏನು ಕಡಿಮೆ ಆಗಲಿ. ಹೀಗೆ ಮುಂದುವರಿಯೋದು ಅಥವಾ ಏನಾದ್ರು ಸ್ವಲ್ಪ ಬದಲಾವಣೆ ಮಾಡಬೇಕು? ಅಲ್ಲ, ಬದಲಾವಣೆ ಅಂದ್ರೆ ಹೇಗೆ ಕೇಳಿದ್ರೆ, ನಮ್ಮ ಏನು ಪ್ರಾಡಕ್ಟ್ಸ್ ಇದೆ, ನಮ್ದು ಕೊಕೊನಟ್ಸ್ ಇದೆ, ಆ ಕೊಕೊನಟ್ಸ್ ಅನ್ನ ಬೈ ಪ್ರಾಡಕ್ಟ್ ಆಗಿ ಸೇಲ್ ಮಾಡಬೇಕು. ಹೀಗೆ ಇಂಥ ಚಿಂತನೆಗಳೇ ಬಿಟ್ರೆ ಮತ್ತೆ ಹಳ್ಳಿಯನ್ನು ಎಲ್ಲ ಸಿಟಿಗಳನ್ನು ಅಡ್ಡಾಡಿ ಅದು ಮತ್ತೆ ಸಿಟಿಯನ್ನು ಸೇರುವ ಯಾವ ಚಿಂತನೆಗಳು ಇಲ್ಲ. ಇನ್ನೇನು ನಮ್ಮ ಈ ಪರಿಸರಕ್ಕೆ ಹೊಂದ್ಕೊಳ್ಳುವಂತ ಈ ಲೋಕಾಲಿಟಿಯಲ್ಲೇ ನಾವು ಇದ್ದು ಬೇರೆದ ನಮಗೆ ಅವಕಾಶಗಳು ಸಿಕ್ಕಿದ್ರೆ ಅದರಲ್ಲಿ ಮುಂದುವರಿತೇವೆ, ಬಿಟ್ರೆ ಈ ಲೋಕಾಲಿಟಿಯನ್ನೇ ಬಿಟ್ಟು ಬೇರೆ ಯಾವುದು ಹೋಗುವ ಯಾವ ಚಿಂತನೆಗಳು ಇಲ್ಲ. ಸ್ವಲ್ಪ ನಾವು ಬೆಳೆದಂತ ಉತ್ಪನ್ನಕ್ಕೆ ಮೌಲ್ಯವರ್ಧನೆಗೊಳಿಸಿದ್ರೆ ಲಾಭ ನಮಗೆ ಬರುತ್ತೆ ಅಲ್ವಾ? ಹೌದು, ಲಾಭ ನಮಗೆ ಬರ್ತದೆ. ಮತ್ತೆ ಈಗ ಉದಾಹರಣೆ, ನಮ್ದು ಎಣ್ಣೆ ಮಿಲ್ ಇದೆ, ಮೊದಲು ದೊಡ್ಡದಿತ್ತು 10 HP, ಈಗ ನಾನು ಈಗ ಒಂದು ಸಣ್ಣ ಈಗ ಉದಾಹರಣೆ ನಮ್ದು ಎಣ್ಣೆ ಮಿಲ್ ಇದೆ, ಮೊದಲು ದೊಡ್ಡದಿತ್ತು 10 HP, ಈಗ ನಾನು ಈಗ ಒಂದು ಸಣ್ಣ ತಗೊಂಡಿದ್ದೀನಿ, ಈಗ ಜಸ್ಟ್ ಒಂದು 15 ದಿವಸ ಆಯ್ತು, ಈಗ ಅದನ್ನು ಟ್ರಯಲ್ ಮಾಡ್ತದೆ, ಅದರಲ್ಲಿ ಎಲ್ಲ ಎಣ್ಣೆಗಳನ್ನು ತೆಗಿಲಿಕ್ಕೆ ಬರ್ತದೆ. ಯಾಕೆ ತಂದಿದ್ದೇನೆ ಕೇಳಿದ್ರೆ, ನಾವು ಮೊದಲು ನಮ್ಮಲ್ಲಿರುವ ಎಣ್ಣೆಗಳನ್ನ ನಾವು ಮೊದಲು ತಿನ್ನಬೇಕು. ಉದ್ದ ಅಗಲ ಆಳ ಅಳತೆಯ ಗುಂಡಿ ತೊಡಬೇಕಾಗುತ್ತದೆ. ಇನ್ನೊಂದು ಪದ್ಧತಿ ಪ್ರಕಾರ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಪ್ರತಿ ಸಾಲಿನಲ್ಲಿ ಇರಬೇಕಾದ ಅಂತರ 5 ಮೀಟರ್ ಮತ್ತು ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ ಇರುವ ಅಂತರ 10 ಮೀಟರ್. ಸಾಲಿನಿಂದ ಸಾಲಿಗೆ ಇರುವ ಅಂತರ ಜಾಸ್ತಿ ಇರುವುದರಿಂದ ಅಂತರ ಬೆಳೆ ಬೆಳೆಯಲು ತುಂಬಾ ಅನುಕೂಲವಾಗುತ್ತದೆ. ಇಂತಹ ಗಿಡಗಳಿಂದ ಸಮಾನ ರೀತಿಯ ಇಳುವರಿ ಪಡೆಯಬಹುದು. ಸಸಿ ನೆಡುವುದಕ್ಕಿಂತ 15-20 ದಿನ ಮುಂಚಿತವಾಗಿ ಗುಂಡಿಗಳನ್ನು ತೋಡಿ ಸೂರ್ಯನ ಬಿಸಿಲಿಗೆ ಅವುಗಳನ್ನು ಒಡ್ಡಬೇಕು. ನಂತರ ಚೆನ್ನಾಗಿ ಕೊಳೆತ 5 ಕೆಜಿ ಕಾಂಪೋಸ್ಟ್ ಗೊಬ್ಬರ ಅಥವಾ 2 ಕೆಜಿ ಕೋಳಿ ಗೊಬ್ಬರ, 200 ಗ್ರಾಂ ಶಿಲಾರಂಜಕವನ್ನು ಮೇಲ್ಪದರದ ಮಣ್ಣಿನೊಂದಿಗೆ ಬೆರೆಸಿ ಪ್ರತಿಯೊಂದು ಗುಂಡಿಯನ್ನು ತುಂಬಿಸಬೇಕು. ಗುಂಡಿ ತೋಡುವಾಗ ಇಳಿಜಾರಿಗೆ ಅಡ್ಡವಾಗಿ ತೋಡಬೇಕು. ಗುಂಡಿಗಳಲ್ಲಿ ಹೆಚ್ಚು ನೀರು ನಿಲ್ಲದಂತೆ ಬಸಿಗಾಲುವೆಯನ್ನು ನಿರ್ಮಿಸಬೇಕು. ಕಸಿ ಗೇರು ನೆಡುವ ಕ್ರಮ. ಸಾಮಾನ್ಯವಾಗಿ ಕಸಿ ಮಾಡಿ 5-10 ತಿಂಗಳು ಬೆಳೆದ ಗೇರು ಸಸಿಗಳನ್ನು ನರ್ಸರಿಗಳು ಒದಗಿಸುತ್ತವೆ. ಆರೋಗ್ಯವಂತ ಸಸಿಗಳನ್ನು ತಂದು ಪ್ಲಾಸ್ಟಿಕ್ ತೊಟ್ಟೆಯನ್ನು ಜಾಗ್ರತೆಯಿಂದ ಹರಿದು ಬೇರಿಗೆ ಅಂಟಿಕೊಂಡಿರುವ ಮಣ್ಣನ್ನು ಕದಡದೆ ಗುಂಡಿಯ ಮಧ್ಯದಲ್ಲಿ ಮೇಲ್ಭಾಗದ ಮಣ್ಣನ್ನು ತೆಗೆದು ಆ ಭಾಗದಲ್ಲಿಟ್ಟು ನಿಧಾನವಾಗಿ ಅದುಮಬೇಕು. ನೆಡುವಾಗ ಕಸಿ ಕಟ್ಟಿದ ಜೋಡಣೆಯ ಭಾಗವು ಮಣ್ಣಿನ ಮಟ್ಟದಿಂದ ಕನಿಷ್ಠ 5 ಸೆಂಟಿಮೀಟರ್ ಎತ್ತರದಲ್ಲಿರಬೇಕು. ಗಿಡವನ್ನು ನೆಟ್ಟ ನಂತರ ಗಿಡದ ಆಧಾರಕ್ಕಾಗಿ 1 ಮೀಟರ್ ಉದ್ದದ ಉರುಗೋಲನ್ನು ನೆಟ್ಟು ಗೇರು ಗಿಡವನ್ನು ಅದರೊಂದಿಗೆ ಸಡಿಲವಾಗಿ ಕಟ್ಟಬೇಕು. ಇದರಿಂದ ಗಾಳಿಯ ಹೊಡೆತದಿಂದ ಕಸಿ ಕಟ್ಟಿದ ಭಾಗವು ತುಂಡಾಗದಂತೆ ತಡೆಯಬಹುದು. ನಾಟಿ ಮಾಡಿದ ನಂತರ ಗಿಡದ ಸುತ್ತಲೂ ಮಣ್ಣಿನ ಮೇಲೆ ತಲೆಗೆರೆ ಅಥವಾ ಹಸಿ ಸೊಪ್ಪನ್ನು ಹರಡಬೇಕು. ಕಸಿ ಮಾಡಿದ ಭಾಗದ ಕೆಳಗೆ ಬೆಳೆಯುವ ಹೊಸ ಚಿಗುರನ್ನು ಆಗಾಗ್ಗೆ ಹರಿತವಾದ ಕತ್ತರಿಯಿಂದ ಕತ್ತರಿಸಿ ತೆಗೆಯುತ್ತಿರಬೇಕು. ಇಲ್ಲವಾದರೆ ಕಸಿ ಮಾಡಿದ ಟೊಂಗಿಯು ಸತ್ತು ಹೋಗಬಹುದು. ಸಸಿ ನೆಟ್ಟ ನಂತರ ನಿರ್ವಹಣಾ ಕ್ರಮಗಳು. ಕಸಿ ಮಾಡಿದ ಭಾಗದ ಕೆಳಗೆ ಬರುವ ಹೊಸ ಚಿಗುರುಗಳನ್ನು ಆಗಾಗ ತೆಗೆಯುತ್ತಿರಬೇಕು. ಕಸಿ ಕಟ್ಟಿದ ಮುಖ್ಯ ಕಾಂಡವು ನೇರವಾಗಿ ಹಾಗೂ ಒಂಟಿಯಾಗಿ ಸುಮಾರು 0.75 ಮೀಟರ್ನಿಂದ 1 ಮೀಟರ್ ಎತ್ತರದವರೆಗೆ ಬೆಳೆಯುವಂತೆ ನೋಡಿಕೊಳ್ಳಬೇಕು. ಕಾಂಡದ ಮಧ್ಯದಿಂದ ಬರುವ ಅಡ್ಡರೆಂಬೆಗಳನ್ನು ಆಗಾಗ್ಗೆ ತೆಗೆದುಹಾಕುವುದರಿಂದ ಕಾಂಡವು ನೇರವಾಗಿ ಬೆಳೆಯುವಂತೆ ಮಾಡಬಹುದು. ನಾಟಿ ಮಾಡಿದ ಮೊದಲನೇ ವರ್ಷ ಬಿಡುವ ಹೂಗಳನ್ನು ತೆಗೆದುಹಾಕುತ್ತಿರಬೇಕು. ಮೊದಲನೇ ಫಸಲನ್ನು ನೆಟ್ಟ 2 ಅಥವಾ 3 ವರ್ಷಗಳ ನಂತರ ಗಿಡದ ಬೆಳವಣಿಗೆಯನ್ನು ಹೊಂದಿಕೊಂಡು ಕೊಯ್ಯುವುದು ಉಚಿತ. ಸಣಕಲು ರೆಂಬೆಗಳನ್ನು ಸವರಿ ಬಲಿಷ್ಠವಾದ 4-5 ರೆಂಬೆಗಳನ್ನು ಉಳಿಸಿಕೊಂಡು ಗಿಡವು ಕೊಡೆಯಾಕಾರದಲ್ಲಿ ಹರಡಿಕೊಳ್ಳದಂತೆ ನೋಡಿಕೊಳ್ಳಬೇಕು. 4 ವರ್ಷದ ನಂತರ ನೇರವಾಗಿ ಬೆಳೆಯುವ ಮುಖ್ಯ ರೆಂಬೆಗಳನ್ನು ಸುಮಾರಬೇಕು. ಇದಕ್ಕೆ ಗೊಬ್ಬರ ನಾಟಿ ಮಾಡಿದ ನಂತರ ಪ್ರತಿ ವರ್ಷ ಕೊಡಬೇಕಾಗುವ ಗೊಬ್ಬರದ ಪ್ರಮಾಣ: ಮೊದಲನೇ ವರ್ಷ ಯೂರಿಯಾ 330 ಗ್ರಾಂ, ಶಿಲಾರಂಜಕ 125 ಗ್ರಾಂ ಹಾಗೂ ಪೊಟ್ಯಾಷ್ 40 ಗ್ರಾಂ ಕೊಡಬೇಕು. ಎರಡನೇ ವರ್ಷ ಯೂರಿಯಾ 660 ಗ್ರಾಂ, ಶಿಲಾರಂಜಕ 250 ಗ್ರಾಂ ಹಾಗೂ ಪೊಟ್ಯಾಷ್ 80 ಗ್ರಾಂ ಕೊಡಬೇಕು. ಮೂರನೇ ವರ್ಷ 990 ಗ್ರಾಂ ಯೂರಿಯಾ, 375 ಗ್ರಾಂ ಶಿಲಾರಂಜಕ ಹಾಗೂ 120 ಗ್ರಾಂ ಪೊಟ್ಯಾಷ್ ಕೊಡಬೇಕು. ನಾಲ್ಕನೇ ವರ್ಷ 1320 ಗ್ರಾಂ ಯೂರಿಯಾ, 500 ಗ್ರಾಂ ಶಿಲಾರಂಜಕ ಹಾಗೂ 160 ಗ್ರಾಂ ಪೊಟ್ಯಾಷ್ ಕೊಡಬೇಕು. ಐದನೇ ವರ್ಷ ಹಾಗೂ ನಂತರ 1650 ಗ್ರಾಂ ಯೂರಿಯಾ, 625 ಗ್ರಾಂ ಶಿಲಾರಂಜಕ ಹಾಗೂ ಪೊಟ್ಯಾಷ್ ಅನ್ನು 200 ಗ್ರಾಂ ಕೊಡಬೇಕಾಗುತ್ತದೆ. ಈ ರಾಸಾಯನಿಕ ಗೊಬ್ಬರವಲ್ಲದೆ ಸಾವಯವ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಪ್ರಾರಂಭದ ವರ್ಷ 500 ಗ್ರಾಂ ಶಿಲಾರಂಜಕ ಹಾಗೂ 160 ಗ್ರಾಂ ಪೊಟ್ಯಾಷ್ ಕೊಡಬೇಕು. ಐದನೇ ವರ್ಷ ಹಾಗೂ ನಂತರ 1650 ಗ್ರಾಂ ಯೂರಿಯಾ, 625 ಗ್ರಾಂ ಶಿಲಾರಂಜಕ ಹಾಗೂ ಪೊಟ್ಯಾಷ್ ಅನ್ನು 200 ಗ್ರಾಂ ಕೊಡಬೇಕಾಗುತ್ತದೆ. ಈ ರಾಸಾಯನಿಕ ಗೊಬ್ಬರವಲ್ಲದೆ ಸಾವಯವ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಪ್ರಾರಂಭದ ವರ್ಷ

Yeah.